ಇಂತಹ ಒಂದು ಸಂದರ್ಭದಲ್ಲಿ ರೈತರಿಗೆ ಈಗಾಗಲೇ ಮುಂಗಾರು ಬಹಳಷ್ಟು ಕಡೆ ಕೈಕೊಟ್ಟು ಸಾಕಷ್ಟು ನಷ್ಟವನ್ನು ನಮ್ಮ ರೈತ ಬಾಂಧವರು ಅನುಭವಿಸಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಕಡಿಮೆ ಖರ್ಚಿನಲ್ಲಿ ಹೆಚ್ಚಾಗಿ ಈಗ ನಮ್ಮಲ್ಲಿ ದ್ವಿದಳ ಧಾನ್ಯ ಬೆಳೆಗಳಿಗೆ ಹಲವಾರು ಕೀಟಗಳ ಬಾಧೆ, ರೋಗಗಳ ಬಾಧೆ ಭಾಳಷ್ಟು ಕಂಡುಬರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಆರ್ಥಿಕ ನಷ್ಟವನ್ನು ಹೊಂದಿರತಕ್ಕಂತಹ ರೈತರು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ತಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈಗಾಗಲೇ ಬಿತ್ತನೆ ಆಗಿರುವಂತಹ ರೈತ ಬಾಂಧವರೆಲ್ಲ ಈಗಾಗಲೇ ಮಣ್ಣು ಪರೀಕ್ಷೆ ಮಾಡಿಸಿ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಪ್ರಾರಂಭ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇನ್ನು ಬಿತ್ತನೆ ಮಾಡ್ತಕ್ಕಂತಹ ಪ್ರದೇಶದ ಒಂದು ರೈತ ಬಾಂಧವರಿಗೆ ಕಡಲೆ ಬೆಳೆಗೆ ಬೀಜ ಬಿತ್ತುವುದಕ್ಕೆ ಮುಂಚೆ ತಾವು ಯಾವುದನ್ನು ಒಂದು ಒಳ್ಳೆಯ ಅಧಿಕ ಇಳುವರಿ ನೀಡ್ತಕ್ಕಂತಹ ತಳಿಗಳಾದಂಥ ನಮ್ಮಲ್ಲಿಗೆ ಲಭ್ಯ ತಗೊಂಡಿದ್ದೀರಿ, ಈ ಒಂದು ಬೀಜಕ್ಕೆ ಯಾವುದೇ ಒಂದು ನಮ್ಮಲ್ಲಿ ಸಾಧಾರಣವಾಗಿ ಒಂದು ನೆಟೆ ರೋಗ ಅಂತೇಳಿ ಕಂಡು ಬರ್ತಾ ಇರುತ್ತೆ. ಅಂದರೆ ಭಾಳಷ್ಟು ರೈತರಿಗೆ ಹಾಗೆ ಸಾಯೋದು ಅಂತ ಹೇಳ್ತಾ ಇರ್ತಾರೆ ಪ್ರಾರಂಭದಲ್ಲಿ. ಇಂತಹ ರೈತರಿಗೆ ಟ್ರೈಕೋಡರ್ಮ ಅಂತ ಹೇಳ್ತಕ್ಕಂತಹ ಒಂದು ಶಿಲೀಂಧ್ರನಾಶಕ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇರುತ್ತೆ. ಅದರ ಜೊತೆಗೆ ರೈಜೋಬಿಯಂ ಅಂತೇಳಿ ಒಂದು ಸಸ್ಯಕ್ಕೆ ಬೆಳಕಾದಂತಹ ಸಾರಜನಕವನ್ನು ಒದಗಿಸ್ತಕ್ಕಂತಹ ಒಂದು ರೈಜೋಬಿಯಂ ಅಂತೇಳಿ ಒಂದು ಜೀವಾಣು ಗೊಬ್ಬರವನ್ನು ಸಹ ಕೊಡ್ತಾರೆ. ಅದರ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂತಹ ರಂಜಕವನ್ನು ಕರಗಿಸ್ತಕ್ಕಂತಹ ಒಂದು ಜೀವಾಣು ಗೊಬ್ಬರವನ್ನು ಸಹ ಕೊಟ್ಟಿರ್ತಾರೆ. ಈ ಮೂರು ಜೈವಿಕ ಅಂಶಗಳನ್ನು ತಾವು ಪಡೆದುಕೊಂಡಿರ್ತೀರಿ. ಇದನ್ನು ಸೂಕ್ತವಾಗಿ ಮೊದಲನೇದಾಗಿ ಬೀಜೋಪಚಾರ ಮಾಡಬೇಕಾಗತ್ತೆ. ಅಂದರೆ ಮೊದಲನೆಯದಾಗಿ ಬೀಜೋಪಚಾರ ಮಾಡತಕ್ಕಂಥದ್ದು ಜೈವಿಕವಾಗಿ ಮೊದಲು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಬೇಕಾದ್ರೆ ಒಂದು 100 ಗ್ರಾಂ ಬೆಲ್ಲದ ಒಂದು ಪಾಕವನ್ನು ಮಾಡಿಕೊಂಡು ಬಿಸಿ ತಣ್ಣಗಾದ ನಂತರ ಈ ಒಂದು ಸುಮಾರು 1 ಎಕರೆ ಬೀಜಕ್ಕೆ 500 ಗ್ರಾಂನಷ್ಟು ಈ ಜೀವಾಣು ಗೊಬ್ಬರಗಳನ್ನು ಸೇರಿಸಿ ಬೀಜೋಪಚಾರ ಮಾಡಬೇಕು. ತದನಂತರ ಬಿತ್ತನೆಗೆ ಪೂರ್ವದಲ್ಲಿ ಈ ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಸಾಧಾರಣವಾಗಿ ರೈತರ ಭಾಷೆಯಲ್ಲಿ ಕರಿಪುಡಿ ಬಿಳಿಪುಡಿ ಅಂತ ಹೇಳ್ತಿರ್ತೀರಿ. ಬಿಳಿ ಪುಡಿಯನ್ನು ಕೊನೆಯದಾಗಿ ಬಿತ್ತನೆಗೆ ಬೀಜೋಪಚಾರ ಮಾಡಬೇಕಾಗತ್ತೆ. ಪೂರ್ವದಲ್ಲೇ ಮಾಡಿದರೆ ಈ ಒಂದು PSB ಮತ್ತು ರೈಜೋಬಿಯಂ ತನ್ನ ಕಾರ್ಯವನ್ನು ನಿಲ್ಲಿಸ್ತಕ್ಕಂತಹ ಅವಕಾಶಗಳು ಭಾಳ ಇರೋದರಿಂದ ಬಿತ್ತನೆಗೆ ಪೂರ್ವದಲ್ಲಿ ಟ್ರೈಕೋಡರ್ಮವನ್ನು ಮಾಡಬೇಕಾಗತ್ತೆ. ಈ ಒಂದು ಬೀಜೋಪಚಾರ ಮಾಡಿದ ನಂತರ ಕನಿಷ್ಠ 1-2 ಗಂಟೆಗಳ ಕಾಲ ಅದನ್ನು ನೆರಳಿನಲ್ಲಿ ಆ ಬೀಜವನ್ನು ಒಣಗಿಸಿ ನಂತರ ಅದನ್ನು ಸೂಕ್ತವಾಗಿ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆಗೆ ಪೂರ್ವದಲ್ಲಿ ಇನ್ನೂ ಕೆಲವು ಎಚ್ಚರಿಕೆಗಳನ್ನ ಏನು ತೊಗೊಳ್ಬೇಕು ಅಂದರೆ ಈ ಒಂದು ಕಡಲೆಯ ಬಿತ್ತೋದಕ್ಕೆ ಪೂರ್ವದಲ್ಲೇ 15 ದಿನಗಳ ಮುಂಚಿತವಾಗಿ ಜೋಳ ಅಥವಾ ಸೂರ್ಯಕಾಂತಿಯನ್ನು ನಾವು ಅಲ್ಲಲ್ಲಿ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಕೊನೆಗೆ ಅಲ್ಲಿ ಮುಂಚಿತವಾಗಿ ಬಿತ್ತನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಸುಮಾರು 50 ಗ್ರಾಂನಷ್ಟು ಜವಾರಿ ಜೋಳ ಅಥವಾ ತೊಗರಿ ಅಥವಾ ಸೂರ್ಯಪಾನ, ಇದನ್ನು ಸ್ಪ್ರಿಂಕ್ಲರ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಇದನ್ನು ಬೀಜದ ಜೊತೆಗೆ ಮಿಶ್ರಣ ಮಾಡಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ಈ ಒಂದು ಬೆಳೆಗಳು ಬೇಗ ಬೆಳೆದು ಅಂದರೆ ಜೋಳ ಆಗಿರ್ಬೋದು ಇವು ಆಗಿರ್ಬೋದು ಮುಂದೆ ಹಕ್ಕಿ ಪಕ್ಷಿಗಳು ಕೂರಲಿಕ್ಕೆ ಆಶ್ರಯ ಸಸ್ಯಗಳಾಗಿ ಕಾರ್ಯನಿರ್ವಹಿಸ್ತವೆ. ಹಾಗಾಗಿ ಪೂರ್ವದಲ್ಲೇ ಬಿತ್ತನೆಗೆ ಪೂರ್ವದಲ್ಲೇ ಇವುಗಳನ್ನು ಮಿಶ್ರಣ ಮಾಡಿ ಬಿತ್ತೋದು ಬಹಳ ಸೂಕ್ತವಾದದ್ದು. ಅಥವಾ 15 ದಿನಗಳ ಮುಂಚಿತವಾಗಿ ಸಹ ಬಿತ್ತನೆ ಮಾಡಿದ್ದಲ್ಲಿ ಬೇಗ ಬೆಳೆ ಬಂದು ಅಲ್ಲಿ ಆಸರೆ ಸಸ್ಯಗಳಾಗಿ ಅವು ಕಾರ್ಯನಿರ್ವಹಿಸ್ತವೆ. ಇದಕ್ಕೆ ಮುಖ್ಯವಾಗಿ ಈಗಾಗಲೇ ಬಿತ್ತನೆ ಮಾಡಿರತಕ್ಕಂಥ ರೈತರು, ಈಗಾಗಲೇ ಕಡಲೆ ಬಿತ್ತಿದ್ದೀವಿ ನಾವು ಈ ಒಂದು ಬೀಜಗಳನ್ನು ಮಿಶ್ರಣ ಮಾಡಿಲ್ಲ ಅಂತಹ ರೈತರು, ಈಗ ಮುಂದೆ ಒಂದು ಹಸಿರು ಕೀಡೆ ಅಂತೇಳಿ ನಾವು ಈಗ ಹೆಲಿಕೋರ್ಪ ಅಂತ ಏನು ಕರಿತೀವಿ ಅಥವಾ ಕಾಯಿ ಕೊರಕ, ಈ ಒಂದು ಬಾಧೆ ಬಹಳಷ್ಟು ಕಂಡುಬರುತ್ತೆ. ಇಂತಹ ಕಾಯಿ ಕೊರಕಗಳನ್ನು ತಿನ್ನಲಿಕ್ಕೋಸ್ಕರ ಹಲವಾರು ಪರಭಕ್ಷಕ ಹಕ್ಕಿಗಳು ನಮ್ಮಲ್ಲಿ ಬ್ಲ್ಯಾಕ್ ಡ್ರೋಂಗೋ ಅಂತೇಳಿ ಬಹಳಷ್ಟು ಸನ್ನಿವೇಶಗಳಲ್ಲಿ ಕಂಡುಬರತಕ್ಕಂಥ ಹಕ್ಕಿ, ಈ ಬೇರೆ ಇತರ ಪಕ್ಷಿಗಳು ಸಹ ಬರ್ತಾಯಿರುತ್ತೆ. ಇವುಗಳಿಗೆ ಕೂತ್ಕೊಳ್ಳಿಕ್ಕೆ ಆಸರೆ ಇದ್ದಷ್ಟು ನಮ್ಮಲ್ಲಿ ಅದೇ ಒಂದು ಹೊಲದಲ್ಲಿ ಅವು ಬೀಡು ಬಿಟ್ಟು ಹೆಚ್ಚಿನ ಒಂದು ಕೀಟಗಳ ಭಕ್ಷಣೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅಲ್ಲಲ್ಲಿ ಕವೆಗೋಳುಗಳನ್ನು ನೆಡ್ತಕ್ಕಂಥದ್ದು ಸೂಕ್ತ. ಈಗಾಗಲೇ ಆ ಒಂದು ಕಡಲೆ ಗಿಡ ಹೂವಾಡುವ ಹಂತಕ್ಕೆ ಬಂದಿದ್ದರೆ ಅಥವಾ ಹೂವಾಡತಕ್ಕಂಥ ಸಂದರ್ಭದಲ್ಲಿ ಕವೆಗೋಲುಗಳನ್ನು 1 ಎಕರೆಗೆ 15-20 ಕವೆಗೋಲುಗಳನ್ನು ನೆಡೋದ್ರಿಂದ ಆ ಹಕ್ಕಿ ಪಕ್ಷಿಗಳು ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಎರಡು ವಿಧಾನದಿಂದ, ಒಂದು ಈ ಸ್ಪ್ರಿಂಕ್ಲರ್ ಬೆಳೆಗಳನ್ನು ಹಾಕೋದ್ರಿಂದ ಅಥವಾ ಕವೆಗೋಲುಗಳನ್ನು ನೆಡೋದ್ರಿಂದ ಹೆಚ್ಚಿನ ಒಂದು ಹಕ್ಕಿ ಪಕ್ಷಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಮುಖ್ಯವಾಗಿ ಮೂರನೇದಾಗಿ ಈ ಒಂದು ಕಡಲೆ ಬೆಳೆ ಹೂವಾಡುವ ಹಂತಕ್ಕೆ ಬಂದಾಗ ಅಥವಾ 35-45 ದಿವಸದ ಹಂತದಲ್ಲಿದ್ದಾಗ ಕುಡಿ ಚಿವುಟಿಕೆ ಅಂತೇಳಿ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಬೆಳೀತಾ ಇರತಕ್ಕಂತಹ ಚಿಗುರನ್ನು ಚಿವುಟತಕ್ಕಂಥದ್ದು, ಈ ಒಂದು ಚಿಗುರನ್ನು ಚಿವುಟೋದ್ರಿಂದ ಏನಾಗುತ್ತೆ, ಈ ಒಂದು ಕಾಯಿ ಕೊರಕ ಕೀಟದ ಒಂದು ಪತಂಗ ತುದಿಯ ಚಿಗುರಿನಲ್ಲಿ ತತ್ತಿಯನ್ನು ಇಟ್ಟಿರ್ತದೆ. ಅಂತಹ ಒಂದು ಕುಡಿಯನ್ನು ಚಿವುಟುವಿಕೆಯಿಂದ ಆ ಒಂದು ತತ್ತಿಗಳು ಸಹ ನಾಶ ಆಗಿ ಆ ಒಂದು ಬೆಳೆಗೆ ಕೀಟದ ಬಾಧೆ ಕಡಿಮೆ ಆಗುತ್ತೆ. ಅಲ್ಲದೆ ಹೆಚ್ಚಿನ ಒಂದು ರೆಂಬೆ ಅಥವಾ ಕೊಲ್ಲಿಗಳಂತ ಏನು ನಾವು ಕರಿತೀವಿ ಅದನ್ನು ಬಿಡಲಿಕ್ಕೆ ಹೆಚ್ಚಿನ ಒಂದು ಹೂ ಬಿಡಲಿಕ್ಕೆ ಸಹ ಸಹಕಾರ ಆಗೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡೆಯಬಹುದು. ಅಲ್ಲದೆ ನಾವು ಈ ಒಂದು ಹೂವಿನ ಹೆಚ್ಚೋದಕ್ಕೆ ಭಾಳಷ್ಟು ಜನ ರೈತರು ಕೇಳ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ನ್ಯಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್ ಅಥವಾ ಮಾರ್ಕೆಟಲ್ಲಿ ಪ್ಲಾನೋಫಿಕ್ಸ್ ಅಂತೇಳಿ ಸಿಗುತ್ತೆ. ಈ ಒಂದು ದ್ರಾವಣವನ್ನು 1 ಲೀಟರ್ ನೀರಿಗೆ 0.25 ಮಿಲಿ ಅಥವಾ 4 ಲೀಟರ್ ನೀರಿಗೆ 1 ಮಿಲಿ ಅಂತೆ ಸಿಂಪರಣೆ ಮಾಡಬೇಕಾಗುತ್ತೆ. ಅದರಿಂದ ಒಂದು ಬೆಳೆಯ ಪ್ರಚೋದಕವಾಗಿ ಅದು ಕೆಲಸ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಈ ಒಂದು ಪ್ಲಾನೋಫಿಕ್ಸ್ ಅಥವಾ ನ್ಯಾಫ್ಥಲಿನ್ ಅಷ್ಟಿಗೆ ಇದನ್ನು ಸಿಂಪರಣೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ತಗೊಳ್ಬೇಕಂದ್ರೆ ಯಾವುದೇ ಒಂದು ಕೀಟನಾಶಕ ಅಥವಾ ರೋಗನಾಶಕದ ಜೊತೆ ಮಿಶ್ರಣ ಮಾಡಿ ಇದನ್ನು ಸಿಂಪರಣೆ ಮಾಡಬಾರ್ದು. ಇದನ್ನು ರೈತರು ಭಾಳ ಎಚ್ಚರಿಕೆಯಿಂದ, ಯಾಕೆಂದರೆ ಸಸ್ಯ ಸಂರಕ್ಷಣೆ ಜೊತೆಗೆ ಭಾಳಷ್ಟು ರೈತರು ಇದನ್ನು ಮಿಶ್ರಣ ಮಾಡಲಿಕ್ಕೆ ಹೋಗ್ತಾರೆ, ಹಾಗಾಗಿ ಅದು ತನ್ನ ಪರಿಣಾಮವನ್ನು ಬೀರೋದಿಲ್ಲ. ಇದನ್ನು ಭಾಳ ಎಚ್ಚರಿಕೆಯಾಗಿ ರೈತರು ಗಮನಿಸಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಈ ಒಂದು ಕೀಟದ ಬಾಧೆ ಜಾಸ್ತಿಯಾದಂತಹ ಒಂದು ಸಂದರ್ಭದಲ್ಲಿ ನಮಗೆ ಲಭ್ಯ ಇರತಕ್ಕಂಥದ್ದು ಮಂಡಾಳನ್ನು ಉಗ್ಗಿ ಅದನ್ನು ಪಕ್ಷಿಗಳನ್ನು ಆಕರ್ಷಣೆ ಮಾಡ್ತಕ್ಕಂತಹ ವಿಧಾನ, ಬಹಳ ಮುಖ್ಯವಾದ ವಿಧಾನ. ಏನಾಗುತ್ತೆ, ಬಹಳ ಆಕಾಶದಲ್ಲಿ ಹಾರ್ತಾ ಇರತಕ್ಕಂಥ ಹಕ್ಕಿಗಳು ಈ ಒಂದು ಮಂಡಾಳ ಚದುರಿಸಿರ್ತಕ್ಕಂತಹ ಒಂದು ಕ್ಷೇತ್ರವನ್ನು ನೋಡಿದಾಗ ಅವುಗಳು ಸಹ ಒಂದು, ಈಗ ನಾವು ಬಾಲದ ಹುಳ ಅಂತ ಏನು ಕರಿತೀವಿ, ಆ ಒಂದು ಹುಳದ ರೀತಿಯಲ್ಲಿ ದೂರಕ್ಕೆ ಗೋಚರಿಸಿ ಪಕ್ಷಿಗಳು ಬಹಳ ಬೇಗ ಸರಾಗವಾಗಿ ನಮ್ಮ ಕ್ಷೇತ್ರಕ್ಕೆ ಆಕರ್ಷಣೆಗೊಳ್ತವೆ. ಅಂತಹ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ಗಿಡಗಳಲ್ಲಿ ಈ ಒಂದು ಕೀಡೆಗಳ ಬಾಧೆಯನ್ನು ಕಂಡಾಗ ಈ ಒಂದು ಮಂಡಾಳನ್ನು ಅದು ಅಲ್ಲೇ ಬಿಟ್ಟು ಈ ಮಂಡಾಳ ಅಥವಾ ಚಿತ್ರಾನ್ನವನ್ನು ಉಗುವಂತಹ ಒಂದು ಸಾಮಾನ್ಯವಾದಂಥ ಪದ್ಧತಿ ಭಾಳಷ್ಟು ಕಡೆಗಳಲ್ಲಿ ನಾವು ಕಾಣಬಹುದು. ಇದು ಬಹಳ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಈ ಒಂದು ಕೀಟಗಳಿಗೆ ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಸರಾಗ ಆಗುತ್ತೆ. ಇನ್ನು ಮುಖ್ಯವಾಗಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡಲೇಬೇಕು ಅನ್ನುವಂತಹ ಒಂದು ಹಂತಕ್ಕೆ ಬಂದಾಗ ಜೈವಿಕವಾಗಿ ನಮ್ಮಲ್ಲಿ ಭಾಳಷ್ಟು ಕೀಟನಾಶಕಗಳು ಲಭ್ಯ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿಕ್ಕತಕ್ಕಂಥದ್ದು ಬೇವಿನ ಬೀಜದ ಕಷಾಯ. ಬಹಳಷ್ಟು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ಸಹ ಲಭ್ಯ ಇದೆ. ಆದರೆ ರೈತರು ಇದನ್ನು ತಾವೇ ಸ್ವತಃ ತಯಾರು ಮಾಡಿಕೊಂಡು ಅದನ್ನು ಉಪಚಾರ ಮಾಡಿದಾಗ ಅದರ ಒಂದು ಪರಿಣಾಮ ಜಾಸ್ತಿ ಆಗುತ್ತೆ. ಸ್ಥಳೀಯವಾಗಿ ಖರ್ಚು ಸಹ ಬಹಳ ಕಡಿಮೆ ಆಗುತ್ತೆ. ಈ ಒಂದು ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡೋದು ಸಹ ಬಹಳ ಸುಲಭ, ರೈತರು ತಮ್ಮಲ್ಲೇ ಮಾಡಿಕೊಳ್ಬೋದು. ಮುಖ್ಯವಾಗಿ 1 ಎಕರೆಗೆ ಬೇಕಾದಂಥ ಪ್ರಮಾಣ 20 ಕೆಜಿ ಬೇವಿನ ಬೀಜದ ಅವಶ್ಯಕತೆ ಇರುತ್ತೆ. ಇದನ್ನು ಲಘುವಾಗಿ ಕುಟ್ಟಿ ಪುಡಿ ಮಾಡಿ ಅಂತ ಹೇಳ್ತೀವಿ. ಅಂದರೆ ಸಿಪ್ಪೆಯನ್ನು ಒಡೆದ್ರೆ ಮಾತ್ರ ಸಾಕಾಗುತ್ತೆ, ಅದನ್ನು ಪೂರ್ತಿ ನುಣ್ಣಿಗೆ ಪುಡಿ ಮಾಡೋದು ಅಥವಾ ಜಿನ್ಗೆ ಹಾಕೋದೇನು ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ಒಂದು ಸಾಧಾರಣ ಒರಳಿನಲ್ಲೇ ಅದನ್ನು ಅಥವಾ ರುಬ್ಬುಗುಂಡಿನ ಸಹಾಯದಿಂದ ಅದನ್ನು ಪುಡಿ ಮಾಡ್ಬೋದು. ಪುಡಿ ಮಾಡಿದ್ದಂತಹ 20 ಕೆಜಿಯ ಒಂದು ಬೀಜವನ್ನು ಸುಮಾರು 2 ಬಿಂದಿಗೆ 20 ಲೀಟರ್ ನೀರಿನಲ್ಲಿ ಮುಳುಗಿಸಿ ಅಂತ ಹೇಳ್ತೀವಿ. ಹಳ್ಳಿಗಳಲ್ಲಿ ಲೀಟರ್ ಲಭ್ಯ ಇಲ್ಲದಿದ್ದಾಗ ಸುಮಾರು ಮೀಡಿಯಂ ಸೈಜಿನ 2 ಬಿಂದಿಗೆಗಳ ನೀರನ್ನು ಒಂದು ಬ್ಯಾರಲ್ನಲ್ಲಿ ಹಾಕಿ ಈ ಒಂದು ಕುಟ್ಟಿದಂತಹ ಬೀಜವನ್ನು ಒಂದು ಹಳೆಯ ದೋತ್ರ ಅಥವಾ ಪಂಚೆ ಇದ್ದರೆ ಅದರಲ್ಲಿ ಕಟ್ಟಿ ನೆನೆಸಿಡಬೇಕು. ಸುಮಾರು 48 ಗಂಟೆಗಳ ಕಾಲ ಅದನ್ನು ನೀರಿನಲ್ಲಿ ನೆನೆಸಿಟ್ಟಾಗ ಬೀಜದಲ್ಲಿರ್ತಕ್ಕಂತಹ ರಸ ಅಥವಾ ಸಾರ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನೀರಿಗೆ ಬರ್ತದೆ. ಆನಂತರ ಚೆನ್ನಾಗಿ ಹಿಂಡಿ ಸೋಸಿ ತೆಗಿಬೇಕು. ಸೋಸಿ ತೆಗೆದ ನಂತರ ಈ 2 ಬಿಂದಿಗೆ ನೀರಿಗೆ ಅಥವಾ 20 ಲೀಟರ್ ನೀರಿಗೆ ಮತ್ತೆ 80 ಲೀಟರ್ನಷ್ಟು ಅಥವಾ ಇನ್ನೂ 8 ಬಿಂದಿಗಳಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ನಂತರ ಸುಮಾರು 100 ಗ್ರಾಮ್ನಷ್ಟು ಸೋಪಿನ ಯಾವುದೇ ಒಂದು ರಾಸಾಯನಿಕ ಸೋಪಿನ ಒಂದು ಪೌಡರನ್ನು, ಬಟ್ಟೆ ಸೋಪು ಅಂತ ನಾವೇನು ಕೇಳ್ತೀವಿ ಆ ಸೋಪಿನ ಪೌಡರನ್ನು ನಾವು ಅದಕ್ಕೆ ಮಿಶ್ರಣ ಮಾಡಬೇಕಾಗುತ್ತೆ. ಅಂದಾಗ ಆ ಒಂದು ಎಣ್ಣೆ ಅಂಶ ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಸಲಿಕ್ಕೆ ಅದು ಅನುವು ಮಾಡಿಕೊಡ್ತದೆ. ಮತ್ತು ನಾವು ಸಿಂಪರಣೆ ಮಾಡಿದಾಗ ಸಮ ಪ್ರಮಾಣದಲ್ಲಿ ಅದು ಗಿಡಗಳಲ್ಲಿ ಚದುರಲಿಕ್ಕೆ ಸಹ ಸಾಕಾರವಾಗುತ್ತೆ. ಇಷ್ಟನ್ನು ಮಾಡಿದರೆ ಸಾಕಾಗುತ್ತೆ, ನಾವು ಶುದ್ಧವಾದಂತಹ ಒಂದು ಬೇವಿನ ಬೀಜದ ಕಷಾಯವನ್ನು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಅದನ್ನು ಮಾರುಕಟ್ಟೆಯಲ್ಲಿ ತತ್ತೀವಂದರೆ 1 ಲೀಟ್ರಿಗೆ 250-300 ರೂಪಾಯಿ ಅಷ್ಟು ಖರ್ಚಾಗುತ್ತೆ. ಅದರಿಂದ ಅದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಫ್ರೆಶ್ ಆಗಿದ್ದಾಗ ಇನ್ನೂ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೇಕಾದಂತಂದರೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿದ ಒಂದು ಕಷಾಯ ಬರುತ್ತೆ. ಇದನ್ನು ಸಹ ಭಾಳ ಸರಳವಾಗಿ ರೈತ ಬಾಂಧವರು ತಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಬೋದು. ಸುಮಾರು 1.5 ಕೆಜಿ ಬೆಳ್ಳುಳ್ಳಿ, 1.5 ಕೆಜಿ ಹಸಿಮೆಣಸಿನಕಾಯಿ ಇವೆರಡನ್ನು ಪ್ರತ್ಯೇಕವಾಗಿ 1.5 ಲೀಟರ್ನಷ್ಟು ಚಿಮಣಿ ಎಣ್ಣೆಯಲ್ಲಿ ರುಬ್ಬಿಟ್ಟುಕೊಳ್ಬೇಕು. ಮೊದಲನೇದಾಗಿ ಪ್ರತ್ಯೇಕವಾಗಿ ರುಬ್ಬಿಕೊಳ್ಬೇಕು. ರುಬ್ಬಿದ ನಂತರ ಎರಡರದ್ದು ರಸವನ್ನು ಹಿಂಡಿಕೊಂಡು ಅದನ್ನು ಮತ್ತೆ 1.5 ಲೀಟರ್ ಚಿಮಣಿ ಎಣ್ಣೆಯಲ್ಲಿ ಬೆರೆಸ್ಕೊಳ್ಬೇಕಾಗುತ್ತೆ. ಇಂತಹ ಬೆರೆಸಿದಂತಹ ದ್ರಾವಣವನ್ನು 1 ಲೀಟರ್ ನೀರಿಗೆ 5 ಮಿಲಿಯಂತೆ ನಾವು ಸಿಂಪರಣೆಯನ್ನು ಮಾಡಿದಾಗ ಸಹ ಕೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ಸಹಕಾರ ಆಗುತ್ತೆ. 1 ಲೀಟರ್ ನೀರಿಗೆ 5 ಮಿಲಿಯಂತೆ ಬೆರೆಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾದದ್ದು. ಈ ರೀತಿ ಮಾಡೋದ್ರಿಂದ ಜೈವಿಕ ವಿಧಾನದಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕ್ಕೆ ಹಾನಿಯಾಗದಂಗೆ ಅಧಿಕ ಆರ್ಥಿಕವಾದಂತಹ ಉಳಿತಾಯದೊಂದಿಗೆ ಪರಿಸರಕ್ಕೆ ಸ್ನೇಹಿಯಾಗಿ ಈ ಒಂದು ಕೀಟನಾಶಕಗಳನ್ನು ಬಳಸ್ಬೋದು. ಇಲ್ಲಿ ರೈತ ಬಾಂಧವರು ಗಮನಿಸಬೇಕಾದದ್ದು ಏನಪ್ಪ ಅಂತೇಳಿದರೆ, ಈ ಒಂದು ಜೈವಿಕ ಕೀಟನಾಶಕಗಳನ್ನು ಅಥವಾ ಕೀಟನಾಶಕಗಳನ್ನು ನಾವು ಬಳಕೆ ಮಾಡಿದಾಗ ಈ ಒಂದು ಪರಿಸರಕ್ಕೆ ಅವು ಬಹಳ ಹಿತಕಾರಿಯಾಗಿರುತ್ತೆ ಮತ್ತು ಕಡಿಮೆ ಖರ್ಚಿಂದಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಬೇವನ್ನು ನಾವು ಬಳಕೆ ಮಾಡಿದಾಗ ಆ ಬೇವಿನ ಒಂದು ಕಹಿ ವಾಸನೆ ಇರ್ಬೋದು, ಆ ಕೀಟಗಳು ವಿಕರ್ಷಣೆಗೊಳ್ತವೆ. ಅಕಸ್ಮಾತ್ ಬಲವಂತವಾಗಿ ಅದನ್ನು ತಿಂದರೂ ಸಹ ಅದರ ಒಂದು ಕಹಿ ರುಚಿಗೆ ತಿನ್ನತಕ್ಕಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಮೂರನೆಯದಾಗಿ ಅದರಲ್ಲಿರ್ತಕ್ಕಂತಹ ಅಜೆಡಿರಿಕ್ಟಿನ್ ಅಂತೇಳಿ ರಾಸಾಯನಿಕ ಏನಿರುತ್ತೆ ಅದು ಕೀಟಗಳ ಬೆಳವಣಿಗೆಯನ್ನು ನಿಯಂತ್ರಣಗೊಳಿಸುತ್ತೆ ಮತ್ತು ಅದರ ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಮುಂದಿನ ಒಂದು ಬೆಳೆಗೆ ಆ ಒಂದು ಕೀಟದ ಹಾವಳಿ ಕಡಿಮೆಯಾಗಿ ಅವು ನಾಶ ಹೊಂದುತ್ತವೆ. ಹಾಗಾಗಿ ಪರಿಸರಕ್ಕೆ ಅತ್ಯಂತ ಆತ್ಮೀಯವಾದಂತಹ ಒಂದು ವಿಧಾನ ಇದೆಲ್ಲದರ ನಂತರ ನಾವು ಇನ್ನೂ ಆ ಒಂದು ಕೀಟಗಳ ಹಾವಳಿಯನ್ನು ಗಮನಿಸಿದ್ದೇ ಆದರೆ ಅಂತಹ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂತಹ NPV ದ್ರಾವಣ ಅಂದರೆ ಪಾಲಿಹೈಡ್ರೋಸಿಸ್ ವೈರಸ್, ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತೇಳಿ NPV ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ಅದು ಲಭ್ಯವಿದ್ದಲ್ಲಿ 1 ಎಕರೆಗೆ 250 ಇಲಿ ಅಥವಾ ಲಾರ್ವಲ್ ಇಕ್ವಿವೆಲೆಂಟ್ಸ್ ಅಂತ ಕರಿತೀವಿ, ಇದನ್ನು ನಾವು ಸಿಂಪರಣೆ ಮಾಡ್ಬೋದು. ಒಂದು ವೇಳೆ ಲಭ್ಯ ಇಲ್ಲದಿದ್ದಂತಹ ಪಕ್ಷದಲ್ಲಿ ನಾವು ಆ ಒಂದು ಕೀಟದ ಬಾಧೆಯನ್ನು ನಿಯಂತ್ರಣ ಅಂದರೆ ಅದರ ಒಂದು ಆರ್ಥಿಕ ಮಟ್ಟವನ್ನು ನೋಡಿದ ನಂತರ ಆರ್ಥಿಕ ಮಟ್ಟವನ್ನು ಗಮನಿಸೋದು ಅಂತೇಳಿದರೆ 1 ಚದರ ಮೀಟರ್ ವಿಸ್ತೀರ್ಣದಲ್ಲಿ 1 ಕೀಡೆಯ ಒಂದು ಇದ್ದರೆ ಅಥವಾ 1 ತತ್ತಿ ಕಾಣಿಸಿಕೊಂಡ ಸಂದರ್ಭದಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅಥವಾ ಪತಂಗಗಳ ಸಂಖ್ಯೆಯ ಆಧಾರದ ಮೇಲೆ ಎಷ್ಟು ಪತಂಗಗಳನ್ನು ಗಮನಿಸಲಿಕ್ಕೋಸ್ಕರ ನಮ್ಮ ಮಾರುಕಟ್ಟೆಯಲ್ಲಿ ಇವತ್ತೊಂದು ದಿವಸ ನಮ್ಮ ಆಕರ್ಷಕ ಬಲೆಗಳು ಅಥವಾ ಲೈಂಗಿಕ ಆಕರ್ಷಕ ಬಲೆಗಳು ಅಂತೇಳಿ ಸಿಗುತ್ತೆ. ಈ 1 ಎಕರೆ ಪ್ರದೇಶಕ್ಕೆ 2 ಬಲೆಗಳಂತೆ 1 ಎಕರೆ ಭೂಮಿಗೆ ಅದನ್ನು ಮಾನಿಟರ್ ಅಥವಾ ಉಸ್ತುವಾರಿ ಮಾಡಲಿಕ್ಕೆ 2 ಬಲೆಗಳನ್ನು ನಾವು ನೇತು ಹಾಕಬೇಕಾಗತ್ತೆ. ಈ ಒಂದು ನೇತು ಹಾಕಿದಂಥ ಸಂದರ್ಭದಲ್ಲಿ ಪತಂಗಗಳ ಸಂಗ್ರಹಣೆಯನ್ನು ನೋಡಿಕೊಂಡು ಅವುಗಳಲ್ಲಿ ಗಂಡು ಪತಂಗಗಳನ್ನು ಅದು ಆಕರ್ಷಣೆ ಮಾಡುತ್ತದೆ. ಅಂತಹ ಆಕರ್ಷಣೆಗೊಂಡಂತಹ ಪತಂಗಗಳ ಸಂಖ್ಯೆಗೆ ಅನುಗುಣವಾಗಿ ಪತಂಗಗಳು ಆಕರ್ಷಣೆಗೊಂಡಿದ್ದರೆ ಆಗ ಆ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಲಿಕ್ಕೆ ಸಾಕಾರ ಆಗುತ್ತೆ. ಅಂತಹ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕಾದರೂ ಸಹ ಸಾಧ್ಯವಾದಷ್ಟು ಹಸಿರು ಪಟ್ಟಿಯ ಕೀಟನಾಶಕಗಳು ಅಂತೇಳಿ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಅದಕ್ಕೆ ಉದಾಹರಣೆಯಾಗಿ ಫ್ಲೂಬೆಂಡಿಯಾಮೈಡ್ ಅಂತೇಳಿ ರಾಸಾಯನಿಕ ಸಿಗುತ್ತೆ, ಅಥವಾ ನಮ್ಮಲ್ಲಿ ರೈನಾಕ್ಸಿಪೈರ್ ಅಂತೇಳಿ ಈ ಒಂದು ಕೀಟನಾಶಕ ಸಿಗುತ್ತೆ, ಹಸಿರು ಪಟ್ಟಿಯ ಕೀಟನಾಶಕ. ಅಲ್ಲದೆ ಸ್ಪೈನೋಸೈಡ್ ಈ ಒಂದು ಹಸಿರು ಪಟ್ಟಿಯ ಕೀಟನಾಶಕಗಳು ಸಹ ಸಿಗುತ್ತೆ. ಇದರಲ್ಲಿ ಹಲವಾರು ವಾಣಿಜ್ಯ ಹೆಸರುಗಳಲ್ಲಿ ಸಹ ಮಾರುಕಟ್ಟೆಯಲ್ಲಿ ಈ ಕೀಟನಾಶಕಗಳು ಲಭ್ಯ ಇರುತ್ತೆ. ಆ ಒಂದು ಭಾಗದಲ್ಲಿ ಸಿಗತಕ್ಕಂತಹ ಈ ಅಂಶಗಳನ್ನು ಒಳಗೊಂಡಂತಹ ಯಾವುದೇ ಕೀಟನಾಶಕವನ್ನು ರೈತ ಬಾಂಧವರು ಅದನ್ನು ಉಪಯೋಗ ಮಾಡಬಹುದಾಗುತ್ತೆ. ಅದನ್ನು ಉಪಯೋಗ ಮಾಡಬೇಕಾದ್ರೆ ಅದಕ್ಕೆ ಆದಂತಹ ನಿರ್ದಿಷ್ಟ ಶಿಫಾರಿತ ಪ್ರಮಾಣ ಇರುತ್ತೆ. ಉದಾಹರಣೆಗೆ ಫ್ಲೂಬೆಂಡಿಯಾಮೈಡ್ ಆದರೆ 0.075 ಮಿಲಿ, ರೈನಾಕ್ಸಿಪೈರ್ ಕೀಟನಾಶಕವನ್ನು 0.15 ಮಿಲಿ, ಅಥವಾ ಸ್ಪೈನೋಸೈಡ್ ಕೀಟನಾಶಕ ಆದರೆ 0.1 ಮಿಲಿಯಂತೆ ಕೀಟನಾಶಕವನ್ನು ಬಳಕೆ ಮಾಡಬೇಕಾಗುತ್ತೆ. ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬಳಕೆ ಮಾಡಬೇಕಾಗತ್ತೆ. ಬಳಕೆ ಮಾಡಬೇಕಾದ್ರೆ ಕನಿಷ್ಠ 1 ಎಕರೆಗೆ 200 ಲೀಟರ್ ಸಿಂಪರಣ ದ್ರಾವಣ ಅವಶ್ಯಕತೆ ಇರುತ್ತೆ. ಈ ಎಲ್ಲ ತಿಳಿಸಿದಂತಹ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಮಾಡಿದರೆ ಎಲ್ಲ ರೂಪದಿಂದ ಕೇವಲ ಯಾವುದೇ ಒಂದು ಕೀಟನಾಶಕದ ಬಳಕೆಯಾಗಲಿ ಅಥವಾ ಇದರಿಂದ ಆಗೋದಿಲ್ಲ, ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿದಾಗ ಮಾತ್ರ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕೀಟವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗ್ಬೋದು ಅಥವಾ ಕೊಪ್ಪಳದಲ್ಲಿರತಕ್ಕಂತಹ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ತಾವು ಭೇಟಿ ನೀಡಿದಾಗ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ತಿಳಿಸ್ತೀನಿ. ಒಳ್ಳೆಯದು ಡಾಕ್ಟರ್ ಬದ್ರಿ ಪ್ರಸಾದ್ ಅವರೇ. ನಿಜವಾಗ್ಲೂ ಈ ಕಾಲಮಾನದಲ್ಲಿ ಈಗ ಪ್ರಸ್ತುತ ಸಮಯದಲ್ಲಿ ಕಡಲೆ ಬೆಳೆಯಲ್ಲಿ ಕಡಿಮೆ ಖರ್ಚಿನ ಸಸ್ಯ ಸಂರಕ್ಷಣಾ ಕ್ರಮಗಳು ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಾವು ನೀಡಿದಿರಿ. ಇದರಿಂದ ನಮ್ಮ ರೈತ ಮಿತ್ರರಿಗೆ ಖಂಡಿತವಾಗ್ಲೂ ಸಹಾಯ ಆಗತ್ತೆ ಅಂತ ನಾವು ಭಾವಿಸ್ತೀವಿ. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಕಡಲೆ ಬೆಳೆಯಲ್ಲಿ ಕಡಿಮೆ ಖರ್ಚಿನ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ಡಾಕ್ಟರ್ PR ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳೋಣ ಒಂದು ಕೃಷಿ ಗೀತೆ. ಒಂದೊಂದು ನೀರಹನಿ ಅಮೂಲ್ಯಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ ಬೆವರಿನ ಹನಿ ಬೆವರಿನ ಹನಿ la la la la la la la la la la la la ತಡೆಯನ್ನು ಹಾಕೋಣ ಬನ್ನಿರು ಓಡುವ ನೀರನ್ನು ಹಿಡಿಯೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು ಸವೆಯುವ ಮಣ್ಣನ್ನು ನಿಲ್ಲಿಸೋಣ ಬನ್ನಿರು ಮಣ್ಣ ಮನೆ ಜೀವ ಸೆಲೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ನಾಲೆಯಲ್ಲಿ ನೀರನ್ನು ನಿಲ್ಲಿಸೋಣ ಬನ್ನಿರು ಹರಿಯುವ ನೀರನ್ನು ಇಂಗಿಸೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಹೊಟ್ಟೆಯನ್ನು ತಣಿಸೋಣ ಬನ್ನಿರು ಸಿಹಿಯಾದ ನೀರನ್ನು ಚಿಮ್ಮಿಸೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ನೆಲದಲ್ಲಿ ಹಸಿರನ್ನು ನಗಿಸೋಣ ಬನ್ನಿರು ಜೀವ ಸಂಕುಲವನ್ನು ಉಳಿಸೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ ಕಲೆತು ಕೆಲಸವನ್ನು ಮಾಡೋಣ ಬನ್ನಿರು ಬಂಗಾರದ ಬದುಕ ಹೊಂದೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು